ಗುರಿಯಾಂ ಮಾಮಾಂ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ಮೇಯಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೆ ಮೈ ಸಂತು ತೇ ಮೈ ಸಂತು ಓಂ ಶಾಂತಿ ಶಾಂತಿ ಶಾಂತಿ. ನಾನು ಈ ಮೊದಲು ಹೇಳ್ತಾ ಇದ್ದಂತ ಯಜುರ್ವೇದದ ಶಾಂತಿ ಪಾಠ ಕೃಷ್ಣೇ ಎನ್ನುವಂಥದ್ದು ನನ್ನ ಇವತ್ತು ಹೇಳ್ತಾ ಇರೋದು ಸಾಮವೇದ ಚಂದ ಉಪನಿಷತ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಾಮವೇದ ಶಾಂತಿ ಸೂರ್ಯನಲ್ಲಿರತಕ್ಕಂಥ ಕೃಷ್ಣವರ್ಣ ಕಪ್ಪು ಬಣ್ಣ ಸೂರ್ಯನಲ್ಲಿ ಕಪ್ಪು ಬಣ್ಣ ಇದೆ ಅಂತಕ್ಕಂಥ ಅದನ್ನ ಪ್ರಾಚ್ಯರು ಗುರುತಿಸಿತು. ಅದು ಕಪ್ಪು ಅಂತಂದ್ರೆ ಬ್ಲ್ಯಾಕ್ ಅಲ್ಲ, ಬ್ಲೂ ಆಚಾರ ಬರೀತಾರೆ ಶ್ಯಾಮ ವರ್ಣ. ಅದು ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ಸೂರ್ಯನಲ್ಲಿ ಸಪ್ತವರ್ಣಗಳು ಬ್ಲೂ ಅಂತ ಹೇಳ್ತಾರಲ್ಲ, ಅದ ನೀಲ. ಅದರಲ್ಲಿ ನೀಲ ಅಂದ್ರೆ ಕಡು ನೀಲ ಅಲ್ಲ, ಹಸು ನೀಲ. ಕಡು ನೀಲ ಮುಂದೆ ಬರ್ತದೆ, ಅದು ಜೆಟ್ ಬ್ಲ್ಯಾಕ್ ಅಥವಾ ಜೆಟ್ ಬ್ಲೂ. ಇದು ಹಸು ನೀಲ ವರ್ಣ, ಯಾಕೆಂದ್ರೆ ಅದು ಊರಿದೆ. ಇವತ್ತು ಹೇಳುವುದು ವಯಲೆಟ್, ಇಂಡಿಗೋ, ಬ್ಲೂ ಅಂತ ಮೂರು ಹೇಳ್ತಾರೆ. ಇದು ಅದರಲ್ಲಿ ಕಡು ನೀಲ ಮುಂದೆ ಬರ್ತದೆ, ಇದು ಹಸು ನೀಲವಾಗಿರ್ತಕ್ಕಂಥ. ಇದನ್ನು ಬೇಕಿದ್ರೆ ವಯಲೆಟ್ ಅಂತಾರೆ. ಅಂತಹ ಒಂದು ವರ್ಣದಲ್ಲಿ ಇರ್ತಕ್ಕಂಥ ಪ್ರದ್ಯುಮ್ನ ವರ್ಣ ಹಸು ನೀಲ ಶ್ಯಾಮ ವರ್ಣ. ಸಾಮವೇದ ಏವ ಪುಷ್ಪಂ ತಾಹ ಅಮೃತಾಹ ಆಪ. ಸಾಮವೇದ ಅನ್ನತಕ್ಕಂಥದ್ದು ಸಾವಿಲ್ಲದ ರಸವನ್ನು ಕೊಡತಕ್ಕಂಥ ಹೂವು. ಅದು ವಸ್ತುತಃ ಸಾಮವೇದಕ್ಕೂ ನಾಶವಿಲ್ಲ, ಅದರಿಂದ ಕೊಡತಕ್ಕಂಥ ಮಧುರಸವಾಗಿರ್ತಕ್ಕಂಥ ಭಗವಂತನ ಗುಣಗಳಿಗೂ ನಾಶ ಇಲ್ಲ. ಅದರಿಂದ ಅದನ್ನು ದೇವತೆಗಳು ಆಸ್ವಾದಿಸತಕ್ಕಂಥ ಭಕ್ತಿಯ ರಸ, ಅಂತಹ ರಸವನ್ನು ಕೊಡತಕ್ಕಂಥ ಸಾಮವೇದ. ಈ ಸಾಮಾಭಿಮಾನಿಗಳಾಗಿರ್ತಕ್ಕಂಥ ಆದಿತ್ಯರು ತಾನೇವ ಏತಾನಿ ಸಾಮಾನಿ ಏತಂ ಸಾಮವೇದ ಸಾಮವೇದವನ್ನು ಮಥನ ಮಾಡಿ ಸಾಮಾಭಿಮಾನಿ ದೇವತೆಗಳಾದ ಆದಿತ್ಯ ಅಮೃತಸ್ಯ ಅಭಿತಪ್ತಸ್ಯ. ಅದನ್ನ ಚಿಂತನೆ ಮಾಡಿ ಮಥನ ಮಾಡಿ ಕಡೆದಾಗ ಬಂದ ರಸ ಬಂದಂತ ಅದು ಯಾವುದು? ಯಶಃ ತೇಜಃ ಇಂದ್ರಿಯಂ ವೀರ್ಯಂ ಅಮೃತಾದ್ಯಂ ರಸಃ. ಎಲ್ಲ ಕಡೆಯೂ ಭಗವಂತನ ರೂಪಗಳು ಒಂದೇ ರೀತಿ. ಅದು ಯಶಃ, ಅದು ಜ್ಞಾನಾನಂದ ರೂಪವಾದ ರಸವಾಗಿ ಬಂತು. ತೇಜ ಬೆಳಕಿನ ಪುಂಜವಾಗಿ ಬಂತು. ಖರ್ಗ ಇಂದ್ರಿಯಂ, ಅದು ನಮ್ಮ ಇಂದ್ರಿಯ ನಿಯಾಮಕವಾಗಿ ಸರ್ವಸಮರ್ಥವಾಗಿ ಸರ್ವರ ಇಂದ್ರಿಯವನ್ನು ನಿಯಾಮಕವಾಗಿ ದೇವಯಾನ ಪ್ರಚೋದಯಾದಾಗಿ ಬಂತು. ಮತ್ತು ಇಂದ್ರಿಯ ಸ್ವರೂಪವಾಗಿ ಬಂತು, ಸರ್ವೇಂದ್ರಿಯ ಸ್ವರೂಪ. ಹೀಗೆ ಇಂದ್ರಿಯ ವೀರ್ಯ ದುಷ್ಟ ನಿಗ್ರಹ ಸಾಮರ್ಥ್ಯ, ಅದನ್ನು ಭರ್ಗ ಅಂತದೆ ಅನ್ನೋದು ಅರ್ಥ. ಭರ್ಗ ಅಂದ್ರೆ ಭರ್ಜನಾ ಅಂತ, ದುಷ್ಟ ನಿಗ್ರಹ ಮಾಡತಕ್ಕಂಥದ್ದು. ಅಂತಹ ವೀರ್ಯ ಶಕ್ತಿ ಸ್ವರೂಪವಾಗಿ ಬಂತು. ಅನ್ನಾದ್ಯಂ ಎಲ್ಲರಿಗೂ ಉಪಜೀವ್ಯವಾಗಿ ಬಂತು, ಎಲ್ಲದರ ಸಂಹಾರಕವಾಗಿ ಬಂತು. ಅಂತಹ ಒಂದು ರಸ ಫಲರೂಪವಾಗಿರ್ತಕ್ಕಂಥ ಭಗವಂತನ ರೂಪ ಅಭಿವ್ಯಕ್ತವಾಯಿತು. ಪ್ರತಿಯೊಬ್ಬ ನಾಮವಾದ ರೂಪ ಸಾಮವೇದ ಅದು ಪ್ರತ್ಯಕ್ಷರ. ಆ ರಸ ನಿರಂತರವಾಗಿ ಹರಿದು ಬಂತು. ಅದು ರಸ ಇಂಜೆಕ್ಷನ್ ಮಾಡಿದರೆ ಮುಗಿಲೇ ಇಲ್ಲ, ನಿರಂತರವಾಗಿ ಅನಂತ ಕಾಲದವರೆಗೆ ಹರಿದು ಬಂತು. ಆ ರಸ ಭಗವಂತನ ಗುಣದ ಅನುಭವದ ರಸ. ಅದು ಉಪಾಸನೆ ಮಾಡತಕ್ಕಂಥ ಆದಿತ್ಯನಿಗೆ ವ್ಯಕ್ಷರ ಬಯಸಿದಂತಹ ಅಭಿಷ್ಟವನ್ನ ದಾನ ಮಾಡಿತು. ತದ ಆದಿತ್ಯ ಅದು ಆದಿತ್ಯ ಸುತ್ತ ಸೇರಿಕೊಂಡಿತು. ಎಲ್ಲಿ ಸೇರಿಕೊಂಡಿತು? ಹಿಂದೆ ಹೇಳಿದ್ದೇವೆ, ದಕ್ಷಿಣ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ. ಮತ್ತು ಯಾವ ಬಂಡದಲ್ಲಿ ಅಲ್ಲಿ ನಿಯಾಮಕವಾದ ಆದಿತ್ಯರು ಯಾವ ಬಂಡವನ್ನು ಪ್ರತಿಬಿಂಬ ನಿರ್ಮಿಸಿದೆ ಅಂದ್ರೆ ತದೇತತ್ ತದ್ವಾ ಏತತ್ ಇದೆ ತದ ಆದಿತ್ಯಸ್ಯ ಕೃಷ್ಣ ಕೃಷ್ಣ ಸೂರ್ಯನಲ್ಲಿರತಕ್ಕಂಥ ನೀಲವರ್ಣ ಏನಿದೆ ಶ್ಯಾಮವರ್ಣ, ಆ ನೀಲವರ್ಣದಲ್ಲಿ ಸನ್ನಿಹಿತವಾಗಿ ಸೂರ್ಯನಲ್ಲಿರತಕ್ಕಂಥ ಕೆಂಪು ಬಣ್ಣಕ್ಕೆ ವಾಸುದೇವ, ಬಿಳಿ ಬಣ್ಣಕ್ಕೆ ಸಂಕರ್ಷಣ, ಸೂರ್ಯನಲ್ಲಿರತಕ್ಕಂಥ ನೀಲವರ್ಣಕ್ಕೆ ಪ್ರದ್ಯುಮ್ನ ನಿಯಾಮಕವಾಗಿ ಇರತಕ್ಕಂಥ ಅನುಕೂಲ. ಹೀಗೆ ಮೂರು ದಿಕ್ಕಿನಲ್ಲಿರತಕ್ಕಂಥ ಮದುವೆಗೆ ಉಪಾಸನೆ ಆಯಿತು. ಇನ್ನು ನಾಲ್ಕನೇ ಅಧಯಸ್ಯ ಉದಂಚಃ ರಶ್ಮಿ ಉದಕ್ ಉತ್ತರದಲ್ಲಿರತಕ್ಕಂಥ ಕಿರಣಗಳು ಏನಿವೆ ಅವೇ ತಾ ಏವ ಅಸ್ಯ ಉದೀಚ್ಯ ಮಧುನಾಡ್ಯ. ಅವೇ ಉತ್ತರ ದಿಕ್ಕಿನಲ್ಲಿರತಕ್ಕಂಥ ಮಧುನಾಡಿ, ಆ ಉತ್ತರ ದಿಕ್ಕಿನ ರಶ್ಮಿಗಳೇ ಆ ಜೇನು ಗುಣಿನ ನಾಡಿ. ಆ ಮಧುನಾಡಿಗಳಲ್ಲಿ ಸನ್ನಿಹಿತವಾಗಿರತಕ್ಕಂಥ ಮಧುರೆ ಯಾವುದು ಅಂದರೆ ಅನಿರುದ್ಧ. ನಾಲ್ಕನೇ ತಾಯಿ ಮಧುನಾಡಿ ಇಲ್ಲಿ ಅನಿರುದ್ಧ. ಅದನ್ನ ಕಂಡುಹಿಡಿದಿರತಕ್ಕಂಥ ಜೇನು ನೊಣಗಳು ಯಾವುದು, ತುಂಬಿಗಳು ಯಾವುದು ಅಂದರೆ ಅಥರ್ವ ಅಂಗಿರಸ ಏವ ಮಧುನ ಅಥರ್ವ ಅಂಗಿರಸ್ ಅಂತ ಇದು ವೇದಶಾಖೆ. ಅದನ್ನ ಕಂಡ ಮುನಿಗಳು ಅಥರ್ವರು ಮತ್ತು ಅಂಗಿರಸ್ಸು. ಆ ಅಥರ್ವ ಅಂಗಿರಸ್ಸನ್ನು ಅಂದರೆ ಅಥರ್ವ ಅಂಗಿರಸ್ ವೇದದ ಅಭಿಮಾನಿಗಳಾಗಿರ್ತಕ್ಕಂಥ ಅಥರ್ವ ಅಂಗಿರಸ್ಸರು ಆ ಭ್ರಮರಗಳು ಮಧುವನ್ನ ಜೇನನ್ನ ಕಂಡು ಹುಡುಕಿದಂತಹ ತುಂಬಿಗಳು. ಯಾರಿಲ್ಲ ಅಥರ್ವ ಅಂಗಿರಸ್ಸು ಅಂತಂದ್ರೆ ಇವು ಮೊದಲು ವಸುಗಳಾಗಿ ಋಗ್ವೇದವನ್ನು ಕಂಡವರು ವಸುಗಳು, ಯಜುರ್ವೇದವನ್ನು ಕಂಡವರು ರುದ್ರರು, ಸಾಮವೇದವನ್ನು ಕಂಡ ಅಭಿಮಾನಿಗಳು ಆದಿತ್ಯ ವಸುರುದ್ರ, ಆದಿತ್ಯ ವಸುಗಳಾಯಿತು, ರುದ್ರಗಳಾಯಿತು, ಆದಿತ್ಯಗಳಾಯಿತು. ಇಲ್ಲಿ ಯಾರು ಅಂದ್ರೆ ಮತ್ತು ಅವರ ಮುಖಂಡನಾಗಿ ಚಂದ್ರ ಸೋಮ, ಅಲ್ಲಿ ಆದಿತ್ಯರಲ್ಲಿ ಮುಖಂಡನಾಗಿ ಇಂದ್ರ, ಅದರಲ್ಲೇ ಒಬ್ಬ ಇದ್ದಾನೆ. ಇದನ್ನು ಗಮನಿಸಬೇಕಾದ ವಸುವಿನಲ್ಲಿ ಎಂಟು ಮಂದಿ ವಸುಗಳಲ್ಲಿ ಒಬ್ಬನಾದ ಅಗ್ನಿಯ ಮುಖಂಡ, ಅವರಲ್ಲಿ ಆ ಗುಂಪಿನಲ್ಲೇ ಒಬ್ಬ ಅಣ್ಣ ತಮ್ಮದಲ್ಲೇ ಒಬ್ಬ ಮುಖಂಡ. ರುದ್ರರಲ್ಲಿ ಆಗುವಾಗ ಹನ್ನೊಂದು ಮಂದಿ ರುದ್ರರು ಇದ್ದರು, ಅವರಿಗೆ ಮುಖಂಡನಾಗಿ ಹನ್ನೊಂದರಲ್ಲಿ ಸೇರದಂತಹ ವಾಯುದೇವರು. ಮೂರು ಮುಂದೆ ಅದನ್ನೇ ಆದಿತ್ಯ. ಆದಿತ್ಯನಲ್ಲಿ ಒಬ್ಬನಾದ ಇಂದ್ರನೇ ಮುಖಂಡ, ಅಲ್ಲಿ ಮತ್ತೊಬ್ಬ ಇಲ್ಲ. ಇಲ್ಲಿ ಆಗುವಾಗ 49 ಮರುತುಗಳು 47 ಮರುತುಗಳು ಒಂದು ಗುಂಪಾದರೆ ಅವರಿಗೆ ಪ್ರಧಾನ ಇದ್ದಾರೆ, ಪ್ರವಾಹವಾಗಿದ್ದಾರೆ ಅವರು. ಅದರ ನಂತರ ಅಹಂಪ್ರಾಣ ಇದ್ದಾರೆ, ಅಹಂಪ್ರಾಣ 9ನೇ ಕಕ್ಷೆಯಲ್ಲಿದ್ದಾರೆ, ಪ್ರವಾಹವಾಗಿ 11ನೇ ಕಕ್ಷೆಯಲ್ಲಿದ್ದಾರೆ. ಇಲ್ಲಿ ಯಾರು ಮುಖಂಡರಲ್ಲ, ಇವರೆಲ್ಲರಿಗೆ ತಮಾಷೆಯಿಂದ ಅಹಂಪ್ರಾಣ ಅಲ್ಲಿ ಇದ್ದಾರೆ. ಆದ್ರೆ ಇಲ್ಲಿ ಮುಖಂಡ ಸೋಮ ಪ್ರಾಯ ಮರುತುಗಳು ಅಂದ್ರೆ ಇಲ್ಲಿ ವಿಕ್ಷಿತವಾಗಿರ್ತಕ್ಕಂಥ 47 ಮರುತುಗಳನ್ನು ನಾವು ಇಟ್ಟುಕೊಂಡ್ರೆ ಒಂದು ಸಮಸ್ಯೆ ಏನಂದ್ರೆ ಚಂದ್ರನಿಗಿಂತ ಬೇರೆ ಇದ್ದಾರೆ ಪ್ರವಾಹ ಮತ್ತು ಅವರಿಗೆ ಚಂದ್ರ ಮುಖಂಡ ಆಗುವುದು ಸಾಧ್ಯ ಇಲ್ಲ. ಹಾಗಾಗಿ 47 ಮರುತುಗಳನ್ನು ಇಟ್ಕೊಳ್ಬೇಕು. ಇಲ್ಲಿ ಬರಲಿ ಹಾಗೆ ಇಲ್ಲಿ ಪ್ರಾಣಗಳು ಅಂತಂದ್ರೆ ಇಂದ್ರಿಯಗಳಿಗೆ ಸಂಬಂಧಪಟ್ಟ ಪ್ರಾಣಗಳು ಸಾಧ್ಯವಾಗಿದೆ. ಅದನ್ನು ಮರುತುಗಳು ಅಂದ್ರೆ 10 ಮರುತುಗಳು ಪ್ರಾಣಾಪಾನ ಜ್ಞಾನೋದಾನ ಸಮಾನ ನಾಗ ದೇವದತ್ತ ಸಮಿತಿ ಈ 10 ಮಂದಿ ಮತ್ತು ಮುಖಂಡರಾಗಿರ್ತಕ್ಕಂಥ ಚಂದ್ರ. ಯಾಕೆಂದ್ರೆ ಇದಕ್ಕೆ ಔಚಿತ್ಯ ಇದೆ, ಈ 10 ಮಂದಿ ದೇವತೆಗಳಿದ್ದಾರಲ್ಲ ಪ್ರಾಣ ಮತ್ತು ದಶ ಪ್ರಾಣಗಳು, ಇವರು ಒಂದು ದೃಷ್ಟಿಯಿಂದ ಇವರಿಗೆ ಅವಾಂತರ 10 ಇಂದ್ರಿಯಗಳ ನಿಯಮನ ಸೋಮಾಮನೋಭವ 10 ಇಂದ್ರಿಯಗಳಿಗಿಂತ ಒಳಗೆ ಎಲ್ಲಾ ಇಂದ್ರಿಯಗಳಿಗೂ ಮನಸ್ಸಿನ ಮೂಲಕ ಅರಿವು ಕೊಡತಕ್ಕಂಥ ಶಕ್ತಿಯಾಗಿ ಸೋಮ ಇದ್ದಾರೆ. ಹಾಗಾಗಿ ಇಂದ್ರಿಯಾಭಿಮಾನಿಗಳಾದ ದಶ ಪ್ರಾಣ ಮತ್ತು ಮನೋಭಿಮಾನಿಯಾದ ಚಂದ್ರ ಇದೊಂದು ಗುಂಪು. ಇವರು ಅಥರ್ವವೇದವನ್ನ ನಿಯಂತ್ರಣ ಮಾಡತಕ್ಕಂಥ ಅಥರ್ವವೇದದ ಅಭಿಮಾನಿಗಳು, ಅದನ್ನು ಅವರಿಗೆ ಅಥರ್ವವಾಗಿ ಎನಿಸಲು ಅವರೇ ದುಂಬಿಗಳು. 10 ಪ್ರಾಣರು ಮತ್ತು ಸೋಮ ಚಂದ್ರ ಈ 11 ಮಂದಿ ದುಂಬಿಗಳು. ಅನಿರುದ್ಧ ರೂಪವನ್ನ ಅಥರ್ವವೇದದಿಂದ ಕಡಿಮೆ ತೆಗೆದ ಬಡವರಗಳು, ಅಥರ್ವವೇದದ ಹೂವಿನಿಂದ ಅನಿರುದ್ಧ ರೂಪವನ್ನು ತಿಳಿಸಿದಂತಹ ದುಂಬಿಗಳು. ಅವರಿಗೆ ಅಥರ್ವಾಂಗಿರಸ ಅಂತ ಹೆಸರು, ಯಾಕೆಂದ್ರೆ ಅಥರ್ವಾಂಗಿರಸನ ಅಭಿಮಾನ ದೇವತೆಗಳು. ಮತ್ತೆ ಅವರು ಏನ್ ಮಾಡ್ತಾರೆ ಅಂದ್ರೆ 10 ಪ್ರಾಣರು ಮತ್ತು ಚಂದ್ರ ಅವರು ಅಥರ್ವ ಅಥರ ಮರುತೆ ಅಂದ್ರೆ ಮೇಲೆ ಇದ್ದ ನೀರನ್ನ ಭೂಮಿಗೆ ಕಳಿಸುತ್ತಾರೆ. ವೃಷ್ಟಿಕಾರಕರು ಈ ಪ್ರಾಣರು ಇನ್ನೊಂದು ಕೆಲಸ ಇರುತ್ತದೆ, ಚಂದ್ರ ಮತ್ತು ಪ್ರಾಣ ಅವರು ವೃಷ್ಟಿಕಾರಕರು ಅಂತರಿಕ್ಷದಲ್ಲಿ ಇದ್ದು ಮಳೆಗೆ ಪೋಷಕವಾಗಿರತಕ್ಕಂತಹ ಶಕ್ತಿಯನ್ನು ಆಧಾರ ಮಾಡ್ತಾರೆ. ಅದನ್ನು ಅಥರ್ವರು ಅಂದ್ರೆ ಅಥರ್ವರು ಅಂದ್ರೆ ಅಥರ್ವರು ಅಥರ್ವರು ಅಂದ್ರೆ ಅಧರವ ಅಧರ ಅಂದ್ರೆ ಕೆಳಗೆ ಮರುತೆಯಲ್ಲಿ ಕೆಳಗೆ ಕಳಿಸುವುದು ಏನನ್ನ ಮೇಲೆ ಇದ್ದ ಮೋಡದಲ್ಲಿ ಇದ್ದ ನೀರನ್ನು ಕೆಳಗೆ ಕಳಿಸುವ ವೃಷ್ಟಿಕಾರಕ ಶಕ್ತಿಗಳು ಅದನ್ನು ಅವರಿಗೆ ಅಥರ್ವರು ಅಥರ್ವರು. ಅದು ಬ್ರಹ್ಮಾಂಡದಲ್ಲಿ ಆಯ್ತು, ಪಿಂಡಾಂಡದಲ್ಲಿ ಅಂಗಿರಸ ಅಂಗ ನಮ್ಮ ಇಂದ್ರಿಯಗಳಿಗೆ ಮನಸ್ಸು ಮತ್ತು ಚಕ್ಷುರಾದಿಂದ್ರಿಯಗಳಿಗೆ ರಸ ಸಾರವನ್ನು ಕೊಟ್ಟು ಅದಕ್ಕೆ ಶಕ್ತಿ ಕೊಟ್ಟು ಅಂಗರಸ ಆಯ್ತು. ಹೀಗೆ ಅಂಗಗಳನ್ನ ಪ್ರೇರಕರಾಗಿ ಪಿಂಡಾಂಡದಲ್ಲಿ, ಮಳೆಗೆ ಪ್ರೇರಕರಾಗಿ ಬ್ರಹ್ಮಾಂಡದಲ್ಲಿ ಇರತಕ್ಕಂತಹ ಶಕ್ತಿಗಳು ಮತ್ತು ಪ್ರಾಣ ಮತ್ತು ಸೋಮ. ಇದೊಂದು ಹೊಸ ವಿಷಯ, ಯಾಕೆಂದ್ರೆ ಆದಿತ್ಯಾಧ್ಯಾಯತೆ ವೃಷ್ಟಿ ಈ ವೃಷ್ಟಿಯರ ನಮ್ಮ ಪ್ರಜಾ ಅಂತ ಮಳೆ ಬರುವುದು ಸೂರ್ಯನಿಂದ ಅಂತ ಬೇರೆ ಕಡೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನೇ ಇಟ್ಟುಕೊಂಡು ಭಗವದ್ಗೀತೆಯಲ್ಲಿ ಏವಂ ಪ್ರವರ್ತಿತ ಚಕ್ರ ಅನುವರ್ತೆಯಲ್ಲಿ ಈಗ ಹಾಗೆ ವೃಷ್ಟಿ ಸೃಷ್ಟಿ ಚಕ್ರದಲ್ಲಿ ವೃಷ್ಟಿ ಅನ್ನತಕ್ಕಂಥ ಸೂರ್ಯನಿಂದ ಅಂತ ಯಜ್ಞಾನುಭೂತಿ ಪ್ರತ್ಯಜ್ಞ ಮಾತು. ಇಲ್ಲಿ ಒಂದು ಹೊಸ ವಿಷಯ ಹೇಳ್ತಾರೆ, ಮಳೆಗೆ ಕಾರಣವಾಗಿರತಕ್ಕವರು ಚಂದ್ರ ಕೂಡ ಮಳೆಗೆ ಕಾರಣ, ಸೂರ್ಯ ಚಂದ್ರನು ಇಬ್ಬರು ಮಳೆಗೆ ಕಾರಣ, ಚಂದ್ರನು ವೃಷ್ಟಿಕಾರಕ, ಈ ಪ್ರಾಣರು ಕೂಡ ಪಿಂಡಾಂಡದಲ್ಲಿ ಇಂದ್ರಿಯಾಮಕರವಾಗಿ ವೃಷ್ಟಿಕಾರ. ನಮಗೆ ಗೊತ್ತಿದೆ ಮಳೆಗೆ ಗಾಳಿಯಿಂದ ಮಳೆ ಬರುವುದು ಗೊತ್ತಿದೆ. ಧೂಮ ಜ್ಯೋತಿ ಸಲಿನ ಮರಿಬಾಮ್ ಸನ್ನಿಪಾತ ಸ್ವಮೇಘ ಅಂತ ಕಾಳಿದಾಸ ಹೇಳ್ತಾರೆ. ಅದು ಗಾಳಿಯಿಂದನೇ ಮಳೆ ಸಂಘರ್ಷ ಆಗುವಂತ ಮಳೆ ಸುರಿಯುವುದು ಗಾಳಿಯಿಂದ, ಅಂದ್ರೆ ಅದಕ್ಕೆ ದಶ ಪ್ರಾಣರು ವೈದ್ಯರು ಮರುತುಗಳು ಕಾರಣ. ಹೀಗೆ ವೃಷ್ಟಿಗೆ ಕಾರಣರಾದ ಬ್ರಹ್ಮಾಂಡದಲ್ಲಿ ಪಿಂಡಾಂಡದಲ್ಲಿ ದೇಹದಲ್ಲಿ ಇಂದ್ರಿಯ ನಿಯಾಮಕರಾಗಿರ್ತಕ್ಕಂಥ ಮರುತುಗಳು ಮತ್ತು ಸೋಮ ಅಥರ್ವ ಅಂಗಿರಸ ಶಬ್ದದಿಂದ ವಚ್ಚರಿಸ. ವೇದಕ್ಕೆ ಯಾಕೆ ಹೆಸರು ಅಥರ್ವ ಅನ್ನುವ ಮುನಿ ಮೊದಲು ಅದನ್ನು ಕಂಡದ್ದು, ಅಥರ್ವ ಅನ್ನುವ ಮುನಿ ಮೊದಲು ಕಂಡದ್ದು. ಪರಮ ಅಥರ್ವ ಸೂಕ್ಷ್ಮ ಜ್ಯೇಷ್ಠ ಪುತ್ರ ಯಪ್ರಾ ಬ್ರಹ್ಮ ದೇವಾಂ ಪ್ರಥಮ ಸಂಭವ ಸಪ್ರಥಮ ವಿದ್ಯಾಂ ಸರ್ವ ವಿದ್ಯಾ ಪ್ರತಿಷ್ಠಾಂ ಅಥರ್ವ ಜ್ಯೇಷ್ಠ ಪುತ್ರ ಯಪ್ರಾಹ ಚತುರ್ಮುಖ ಒಂದು ಮನ್ವಂತರದಲ್ಲಿ ಮೊದಲ ಮೊದಲಾಗಿ ಹುಟ್ಟಿದ ಅಥರ್ವ ಮುನಿಗೆ ಉಪದೇಶ ಮಾಡಿದ ವೇದ ಅಂತ ಅದಕ್ಕೆ ಅಥರ್ವ ವೇದ ಅಂತ ಹೆಸರು ಬಂತು. ಅಥರ್ವ ವೇದ ಅಂತ ಅದಕ್ಕೆ ಹೆಸರು. ಬಹಳ ಜನ ಅಥರ್ವಣ ವೇದ ಅಥರ್ವಣ ವೇದ ಅಂತ ಹೇಳ್ತಾರೆ, ಹಾಗೆ ಹೇಳುವ ಅದು ಅನಾಯನಿಗೆ ಬಂತು. ಅದು ಹೇಗಂದ್ರೆ ಅಥರ್ವಣ ಅಥರ್ವಣ ವೇದ ಅಂತ ಹೇಳ್ಬೋದು, ಅಥರ್ವಣ ವೇದ ಅಂತ ಹೇಳ್ಬಾರ್ದು. ಅಥರ್ವಣ ಅಂದ್ರೆ ಅಥರ್ವನಿಗೆ ಸಂಬಂಧಪಟ್ಟ ವೇದ ಅಂತ, ಒಂದು ಅಥರ್ವ ವೇದ ಅಥವಾ ಅಥರ್ವಣ ವೇದ ಹೇಳ್ಬೇಕು. ಅಥರ್ವಣ ವೇದ ಅಂತ ಹೇಳಿದ್ರೆ ಅದು ಅಥರ್ವಣ ಅಂತ ಹೇಳ್ತಾರೆ, ಅದು ಅಥರ್ವಣ ಆಗುತ್ತೆ ಅಷ್ಟೇ, ಬರೀ ಅಥರ್ವಣ ಸರಿಯಾಗುವುದಿಲ್ಲ, ತಪ್ಪು ಅಬದ್ಧವಾಗಿ ಹೇಳ್ತಾರೆ. ಹೆಚ್ಚಿನ ವೇದ ಆಗಿ ಹೇಳುದು ಅಥರ್ವಣ ವೇದ ಅಂತ. ಅದು ಯಾವ ವೇದ ಅಂತ ಗೊತ್ತಿಲ್ಲ. ಇದು ರಾಜಕಾರಣ ಉಪನ್ಯಾಸಗಳು ನಮ್ಮ ದೇಶದಲ್ಲಿ ವೇದಗಳಿವೆ, ಋಗ್ವೇದ ರುಜುರ್ವೇದ ಅಂತ. ಹಾಗೆ ರುಜುರ್ವೇದ ಇದ್ದಾಗ ಅಥರ್ವಣ ವೇದ, ಅಥರ್ವಣ ವೇದ ಅಂತ ಹೇಳುವುದಕ್ಕೆ ರುಜುರ್ವೇದ ಯಾಕೆ ಹೇಳುವ, ಹಾಗೆ ಋಗ್ವೇದ ರುಜುರ್ವೇದ ಧರ್ಮಾಭಟ್ಟು ಅಂಗಿರಸನ ಮುನಿಯಿಂದ ಹೊರಟು ಬಂದದ್ದರಿಂದ ಅಂಗಿರಸನ ಪರಂಪರೆಯವರು ಅಂಗಿರಸನ ಅಥರ್ವನಿಂದ ಓದಿದ್ದರಿಂದ ಅದು ಅಥರ್ವಾಂಗಿರಸ. ಅದರ ಅಭಿಮಾನ ದೇವತೆಗಳಾಗಿರತಕ್ಕಂತಹ ಚಂದ್ರ ಮತ್ತು ಮರುತನು ಅಥರ್ವರು ಅಂಗಿರಸರು ಈ ಗ್ರಂಥದಿಂದ ಮತ್ತು ಅದರ ಅಭಿಮಾನ ದೇವತೆಗಳಾದ್ದರಿಂದ ಅವರು ಅಥರ್ವಾಂಗಿರಸರು. ಅವರೇ ವಸ್ತುತಃ ಆಮೇಲೆ ವಸ್ತುತಃ ಹೇಗೆಂದ್ರೆ ಸಾಮಗಳೇ ಅಂದ್ರೆ ಸಾಮಾಭಿಮಾನ ದೇವತೆಗಳೇ ದುಂಬಿಗಳು, ಸಾಮಗಳೇ ಹೂವುಗಳು. ಇಲ್ಲಿ ಹೂವು ಬೇರೆ ಹೇಳ್ತಾರೆ, ದುಂಬಿಗಳನ್ನ ಅಥರ್ವಾಂಗಿರಸ ಅಂತ ಹೇಳ್ತಾರೆ. ದುಂಬಿಗಳು ಅಂತಂದ್ರೆ ಅಥರ್ವ ವೇದ ಅನ್ನುವುದು ಹೂ, ಅದು ಅಂತಷ್ಟು ಉಂಟು. ಇನ್ನೊಂದು ಹೂ ಹೇಳ್ತಾರೆ ಕೆಲವೊಂದು ಪಂಚಮ ವೇದ ಉಂಟಲ್ಲ, ನಾಟ್ಯ ವೇದ ಆಯಿತು. ಅದಕ್ಕೆ ಅಥರ್ವಾಂಗಿರಸ ಏವ ಮಧುಕೃತಃ ಮತ್ತೆ ಇತಿಹಾಸ ಪುರಾಣ ಪುಷ್ಪಂ ಉಂಟು. ಇತಿಹಾಸ ಪುರಾಣವೇವ ಅಂತ ಉಂಟು, ಯಾಕೆಂದ್ರೆ ಇತಿಹಾಸ ಪುರಾಣ ಅಥರ್ವಾಂಗಿರಸ ಅಥರ್ವ ವೇದ ಮತ್ತು ಪಂಚಮ ವೇದಗಳಾಗಿರತಕ್ಕಂಥ ಇತಿಹಾಸ ಪುರಾಣ. ಇಷ್ಟು ಹೂ ದೊಡ್ಡ ಹೂ ಇದು, ಭಾರಿ ಹೂ ಇದೆ. ಅಥರ್ವ ವೇದ ಅನ್ನುವುದು ಒಂದು ಹೂ, ಆಮೇಲೆ ಇತಿಹಾಸ ಪುರಾಣಗಳು ಒಂದು ಹೂ. ಇತಿಹಾಸ ಪುರಾಣ ಪಂಚಮೋ ವೇದಾನ ವೇದ ಇತಿಹಾಸ ಪುರಾಣಗಳು ಐದನೇ ವೇದಗಳು, ಅಂದ್ರೆ ಒಟ್ಟಿಗೆ ಎಂಟು ವೇದಗಳು. ಅಪೌರುಷೇಯ ವೇದಗಳು ನಾಲ್ಕು, ಪೌರುಷೇಯ ವೇದಗಳು ನಾಲ್ಕು. ಪೌರುಷೇಯ ವೇದಗಳು ನಾಲ್ಕು ಯಾವುದು ಅಂದ್ರೆ ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ, ಇವು ಮೂರು ಇತಿಹಾಸ. ಆಮೇಲೆ ಪುರಾಣಗಳು ಅನ್ನುವಂಥದ್ದು ಈಗ ನಾಲ್ಕು ಪೌರುಷೇಯ ವೇದಗಳು. ಪುರಾಣ ಹದಿನೆಂಟು, ಒಟ್ಟಿಗೆ ಪುರಾಣ ಹದಿನೆಂಟು ಪುರಾಣಗಳು ಅನ್ನುವುದು ಒಂದು. ಮೂಲ ರಾಮಾಯಣ, ಮಹಾಭಾರತ, ಪಂಚರತ್ನ, ಇವು ಮೂರು ಒಟ್ಟಿಗೆ ನಾಲ್ಕು ಗ್ರಂಥಗಳು ಪೌರುಷೇಯ ವೇದಗಳು. ಇದೇ ಇತಿಹಾಸ ಪುರಾಣ ಪಂಚಮ ನಾಲ್ಕು, ಐದನೇ ವೇದವು ನಾಲ್ಕು ಪೌರುಷೇಯ, ಅಪೌರುಷೇಯ ವೇದವು ನಾಲ್ಕು. ಈಗ ಒಟ್ಟಿಗೆ ಎಂಟು ವೇದಗಳು, ಅದಕ್ಕೆ ಮೂರು ವೇದಗಳಾಗಿದೆ. ಈ ಐದು ವೇದಗಳು ಒಟ್ಟಿಗೆ ಮಾಡಿ ನಾಲ್ಕನೇ ಇದು ಮಾಡಿದೆ. ಈ ಅಥರ್ವಾಂಗಿ ರಸ್ಸುಗಳು ಕಂಡಂತಹ ಅಥರ್ವ ವೇದ ಮತ್ತು ಇತಿಹಾಸ ಪುರಾಣಗಳು ಅನ್ನುವಂತಹ ನಾಲ್ಕು ಪೌರುಷೇಯ ವೇದಗಳು ಒಟ್ಟಿಗೆ ಹೂವು ಇವೆಲ್ಲ ವಸ್ತುತಃ ಇದನ್ನ ಇತಿಹಾಸ ಪುರಾಣದ ಜೊತೆಗೆ ಅಥರ್ವ ವೇದವನ್ನು ಯಾಕೆ ಸೇರಿಸಿದವು? ಇವೆಲ್ಲ ವೇದಗಳಿಗೆ ಒಂದು ಸ್ವತಂತ್ರವಾದ ಸ್ಥಾನ ಕೊಟ್ಟು ಅಥರ್ವ ವೇದವನ್ನ ಇತಿಹಾಸ ಪುರಾಣಗಳ ಒಟ್ಟಿಗೆ ಯಾಕೆ ಸೇರಿಸಿದರು ಅಂತ ಒಂದು ಸಂಶಯವನ್ನು ಹೇಳುವಾಗ ವೇದಗಳು ಮೂರು ವೇದ ಮೂರು ವೇದ ಅಂತ ಹೇಳ್ತಾರೆ. ಅಥರ್ವ ವೇದ ಬಿಟ್ಟು ಬಿಡ್ತಾರೆ. ಏನು ಅಥರ್ವ ವೇದ ಅಂದ್ರೆ ಸಸಾರ ಏನು? ಅದು ಕೆಲವರಿಗೆ ಅಥರ್ವ ವೇದ ಬಗ್ಗೆ ಸಸಾರೇ ಅದು ಅಥರ್ವ ವೇದ ಅಥರ್ವ ವೇದ ಅದೇನು ಉಪಯೋಗ ಇಲ್ಲ ಅಂತ ಹಾಗೆ ಅದು ಹಾಗಲ್ಲ. ಅಥರ್ವ ವೇದ ಅಂತ ಒಂದು ಸ್ವತಂತ್ರ ವೇದ ಇಲ್ಲ, ಶಾಖೆ ಮಾತ್ರ ಸ್ವತಂತ್ರ ವೇದ ಇಲ್ಲ. ಯಾಕೆಂದ್ರೆ ವೇದ ಮೂರೇ ತರ ಇರುವುದು ಸಾಧ್ಯ, ಪದ್ಯಬದ್ಧವಾದ ವೇದ ಅದಕ್ಕೆ ಅಂತಾರೆ, ಗದ್ಯರೂಪವಾದ ವೇದ ಅದಕ್ಕೆ ಯಜಸ್ಸು ಅಂತಾರೆ, ಗಾನಬದ್ಧವಾದ ವೇದ ಸಹ ಅಂತಾರೆ. ಅದರ ವೇದ ಒಂದೋ ಪದ್ಯ ಒಂದೋ ಗದ್ಯ ಅಂದ್ರೆ ಒಂದು ರುಕ್ಕವನ್ನು ಯಜಸ್ಸು ಸ್ವತಂತ್ರವಾಗಿ ಅಥರ್ವ ವೇದಕ್ಕೆ. ಅದರಿಂದ ಅಥರ್ವ ವೇದ ಅನ್ನೋದು ಋಗ್ಯ ಸಾಮಾನ್ಯ ಬದ್ಧವಾಯಿತು. ಅದರಲ್ಲಿರ್ತಕ್ಕಂಥ ಪದ್ಯಗಳೆಲ್ಲ ಹಸುಗಳು ಕಟ್ಟದು, ಅದರಲ್ಲಿರ್ತಕ್ಕಂಥ ಗದ್ಯ ಎಲ್ಲ ರುದ್ರರು ಕಟ್ಟದು. ಅದರಿಂದ ಗದ್ಯ ಪದ್ಯಾತ್ಮಕವಾದ ಸಮಸ್ತ ವೇದವು ಋಗ್ ಯಜಸ್ಸಿನಲ್ಲಿ ಸೇರಿರುವುದರಿಂದ ಅಥರ್ವ ವೇದದಲ್ಲಿ ಪ್ರತ್ಯೇಕವಾದಂತಹ ಒಂದು ಆಸ್ಪೆಕ್ಟ್ ಇದೆ. ಮತ್ತೆ ಪ್ರತ್ಯೇಕ ಶಾಖೆ ಮಾತ್ರ ವೇದ ವೇದ ಇಲ್ಲ, ವೇದ ಮೂರೇ ಶಾಖೆ ನಾಲ್ಕು. ಅದು ಶಾಖೆ ಹಾಗಾಯ್ತು ಅದಕ್ಕೆ ನೋಡಿ ಋಕ್ ಯಜಸ್ಸು ಸಾಮಾನ್ ಇದಕ್ಕೆ ಮುನಿಗಳ ಹೆಸರಿಲ್ಲ. ಋಕ್ ಭಗವಂತನನ್ನು ಅರ್ಚನೆ ಮಾಡುವ ಮಂತ್ರಗಳು, ಯಜಸ್ಸು ಯಜ್ಞದ ವಿಧಾನ ಹೇಳುವ ವಾಕ್ಯಗಳು, ಸಾಮಾನ್ ಅದನ್ನ ಗಾನದಲ್ಲಿ ಸಮೀಕರಿಸಿ. ಆದರೆ ನಾಲ್ಕನೇದು ಅಥರ್ವ ಕಂಡವೇ ವಿಶೇಷ, ಅದರಲ್ಲಿ ಏನು ಕ್ವಾಲಿಟಿ ಇಲ್ಲ. ಈ ಹಿಂದೆ ಕಂಡದ್ದಲ್ಲಿ ಅಥರ್ವ ಮತ್ತೆ ಕಂಡದ್ದಿಂದ ಅಥರ್ವ ವೇದ ಅಂತ. ಹಾಗೆ ಅಥರ್ವ ಮುನಿ ಕಂಡಂತಹ ಗದ್ಯ ಪದ್ಯಗಳೇ ಅಥರ್ವ ವೇದಗಳಾದವು, ಅವು ಪ್ರತ್ಯೇಕ ವೇದ ಅಲ್ಲ. ಆದ್ರಿಂದ ಹಿಂದೆ ಮುನಿಯರು ಕಂಡದ್ದೇ ಅಲ್ವಾ, ಅದನ್ನ ಅದನ್ನು ಪ್ರತ್ಯೇಕ ಪರಿಗಣಿಸುವುದಿಲ್ಲ. ಅದರ ಜೊತೆಗೆ ಅವರದ್ದು ಎಕ್ಸ್ಕ್ಲೂಸಿವ್ ಯಾವುದು? ಇತಿಹಾಸ. ಈಗ ಇತಿಹಾಸ ಪುರಾಣ ಮತ್ತು ಅಥರ್ವ ಮುನಿ ಕಂಡ ವೇದ ಅಂತಷ್ಟೇ ವಿಶೇಷ, ಅದರಲ್ಲಿ ವಸತಿಯನ್ನು ಇಲ್ಲ. ವಸತಿ ಇಲ್ಲ ಅಂದ್ರೆ ಮಂತ್ರಗಳು ವಿಷಯ ಅಲ್ಲ, ಮಂತ್ರಗಳು ಅದು ಗದ್ಯ ರೂಪವಾಗಿದ್ದರೆ ಯಜಸ್ ಆಯಿತು, ಪದ್ಯ ರೂಪವಾಗಿದ್ದರೆ ಋಗ್ ಆಯ್ತು. ಅಂತ ಅಥರ್ವಾಂಗೇನ ಸಹೇವ ಮಧುಕೃತಃ ಇತಿಹಾಸ ಪುರಾಣ ಪುಷ್ಪಂ. ಇಲ್ಲಿ ಏವಕಾರ ಹಾಕುದು, ಯಾವಾಗಲೇ ಏವಕಾರ ಹಾಕಿದ್ದಾರೆ, ಇಲ್ಲಿ ಹಾಕಲಿಲ್ಲ. ಅದು ಏವಕಾರ ಇಲ್ಲದೆ ಇರುವ ಕಾರಣ ಇತಿಹಾಸ ಪುರಾಣವೇ ಇಲ್ಲ. ಅಥರ್ವಾಂಗೇನ ಸು ಮತ್ತು ಇತಿಹಾಸ ಪುರಾಣ ಇಷ್ಟು ಪುಷ್ಪ ತಾಹ ಅಮೃತಾಹ ಅಪಹ, ಅದು ಸಾವಿಲ್ಲದ ಅಳಿವಿಲ್ಲದ ರಸ ಇತಿಹಾಸ ಪುರಾಣ ಮತ್ತು ಅಥರ್ವ ವೇದ ಅಂತಕ್ಕಂಥ. ಇತಿಹಾಸ ಪುರಾಣ ಅಂತಂದ್ರೆ ಅದು ಭಗವಂತನಿಂದಲೇ ರಚಿತವಾದಂತಹ ಸಾಹಿತ್ಯ, ಅದರಿಂದ ವೇದ ತುಲ್ಯವಾಗಿ ಅದನ್ನು ಪರಿಗಣನೆ ಮಾಡುತ್ತೆ. ವೇದ ಅಗತ್ಯುತ್ತಮ ಚಪ್ಪರೆ ಪಂಚಮ ವೇದ, ಶಾಸ್ತ್ರಕಾರರು ಏನು ಹೇಳ್ತಾರೆ ಅಂದ್ರೆ ಪಂಚಮ ವೇದ ವೇದಗಳಿಗಿಂತ ಶ್ರೇಷ್ಠವಾದಂತೆ. ಯಾಕೆಂದ್ರೆ ಕೇವಲ ಈಶ್ವರನಷ್ಟು ಅರ್ಥ ಇತ್ತು, ಅದು ಭಗವಂತ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಅವನಿಗೆ ಮಾತ್ರ ತಿಳಿಯುವ ಸಂಗತಿಗಳನ್ನು ತುಂಬಿಸಿದಂತಹ ಗ್ರಂಥಗಳು. ತುಂಬಿಸಿದ್ರು ನಮಗೂ ತಿಳಿಯಲ್ಲ ಬೇರೆ ವಿಷಯ, ಯಾಕೆಂದ್ರೆ ಅವರಿಗೆ ಮಾತ್ರ ತಿಳಿಯುವಂತಹದ್ದು. ಆದರೆ ಅಂತಹ ವೈಶಿಷ್ಟ್ಯ ಅದು ವೇದದಲ್ಲಿ ಇಲ್ಲದ ಒಂದು ವೈಶಿಷ್ಟ್ಯ, ಕೇವಲ ಈಶ್ವರದಷ್ಟು ಅರ್ಥ ಇತ್ತು. ಭಗವಂತನಿಗೆ ಮಾತ್ರ ಗ್ರಹವಾಗಿರತಕ್ಕಂಥ ಸಂಗತಿಗಳನ್ನ ತುಂಬಿಸಿರತಕ್ಕಂಥ ಗ್ರಂಥಗಳು ಇತಿಹಾಸ. ಕೆಲಸ ಅದೇ ಸ್ವಲ್ಪ ಅದಕ್ಕೆ ಅಡಿಗಿಲ್ಲ. ಮತ್ತೇನು ಅಂದ್ರೆ ಇವಾಗ ಪುರಾಣದಲ್ಲಿ ಆಗುವಾಗ ಇಷ್ಟೇ ವ್ಯತ್ಯಾಸ, ವೇದದಲ್ಲಿ ಯಾವಾಗ ಕಿರಣಗಳಿವೆ. ಆ ಕಿರಣಗಳು ಶನಿ ಆಗ್ತದೆ, ಸೂರ್ಯನ ಅನುಸರ ಶನಿ ಬಿಡ್ತದೆ. ಜೇನಿನಲ್ಲಿ ಎಷ್ಟು ಬಣ್ಣ ಇದೆ, ಯಾವ ಯಾವ ಹೂವಿನಿಂದ ಮಾಡ್ತೇವೆ, ಏನು ಟೇಸ್ಟ್ ಇದೆ ಅನ್ನೋದೇ ಅಂಗಡಿಯಲ್ಲಿ ಬಾಟಲಿ ತುಂಬಿಸಿದ ಬೆಲ್ಲದ ನೀರನ್ನು ತಗೊಂಡು ಕುಡಿಯುವರೇ ಗೊತ್ತಿಲ್ಲ. ಆ ಜೇನಿನಲ್ಲೇ ಒಂದು ವಿಚಿತ್ರವಾದಂತಹ ವರ್ಣ ವೈವಿಧ್ಯ, ರುಚಿ ವೈವಿಧ್ಯ ಇದೆ. ನಾಲ್ಕೈದು ತಿಂಗಳ ಜೇನನ್ನು ಸಂಗ್ರಹ ಮಾಡಿದ್ದಾರೆ ಅವರು. ಭಗವಂತನ ನಾಲ್ಕು ರೂಪಗಳು ಒಬ್ಬ ಜೇನನ್ನು ಸಂಗ್ರಹ ಮಾಡಿದರು. ಐದನೇದು ನಾರಾಯಣನ ಒಂದು ರೂಪವಾದಂತಹ ಜೇನನ್ನು ಸಂಗ್ರಹ ಮಾಡಿದ್ದಾರೆ. ಅದು ಬೇರೆ ಅವು ಅದು ಯಾವುದು ಅಂದ್ರೆ ಉದ್ವಾಹಶ್ಮಯ ತಯವಾಸಿ ಉದ್ವಾಹ. ಆ ಮಧ್ಯದಿಂದ ಹೊರಟು ಮೇಲ್ಮುಖವಾಗಿ ಚಿಮ್ಮುವ ಕಿರಣಗಳೇ ಮಧ್ಯದಲ್ಲಿ ಇರತಕ್ಕಂತಹ ನಾಡಿಗಳು ಅದನ್ನು ಮಧ್ಯದಲ್ಲಿ ನಾರಾಯಣ ಅದನ್ನು ಯಾರು ಕಂಡು ಹುಡುಕಿದಂತಹ ತುಂಬಿಗಳು ಆ ರಸವನ್ನು ಬೇರೆ ಬೇರೆ ಜೇನುನೊಣಗಳು ಇವೆಲ್ಲ ದೊಡ್ಡ ದೊಡ್ಡ ನೊಣಗಳು, ಚಿಕ್ಕ ಚಿಕ್ಕ ಮರಿ ನೊಣಗಳಿದ್ದ ಅವು ಮರಿ ಜಯ ಪುತ್ರ ಅವು ಸುತ್ತ ಗುರಿ ಬಿಡ್ತಾ ಇರ್ತವೆ. ಮರಿ ನೊಣಗಳು ಅಂದ್ರೆ ಮರಿ ಚಿಕ್ಕದಾದ ಕೃಷಿಯಲ್ಲಿ ಇವೆಲ್ಲ ದೊಡ್ಡ ನೊಣಗಳು ಮರಿ ಜಯ ಪುತ್ರ ಚಿಕ್ಕ ಅವೆಲ್ಲ ಸುತ್ತ ಓಡಾಡ್ತಾ ಇದ್ರು. ಅವರು ಈ ಮಧುವನ್ನು ಸಂಗ್ರಹ ಮಾಡಿ ಮದುವೆ ವಿದ್ಯೆ ಉಪಾಸನೆ ಮಾಡಿದ್ರೆ ಅವರು ಚಿಕ್ಕವರು ಮರಿ ಜಯ ಪುತ್ರ ಇವರು ದೇವತೆಗಳು ದೊಡ್ಡ ನೊಣಗಳು. ಸರಿ, ಇದನ್ನು ಸಂಗ್ರಹ ಮಾಡಿರ್ತಕ್ಕಂಥ ಯಾರು ಅಂದ್ರೆ ಸಾಧ್ಯ ಇವ ಅದರಲ್ಲಿ ಅದನ್ನು ಸಂಗ್ರಹ ಮಾಡಿರ್ತಕ್ಕಂಥವರು ಮಧ್ಯದಲ್ಲಿರ್ತಕ್ಕಂಥವರು ಸಾಧ್ಯರಾದ ಅಲ್ಲಿ ಬ್ರಹ್ಮೈವ ಈ ಮಧುವನ್ನ ಸಂಗ್ರಹ ಮಾಡಿರತಕ್ಕಂಥ ದುಂಬಿಗಳು ಯಾರು ಅಂದ್ರೆ ಉಷ್ಯಾ ಇವ ಆದೇಶ ರಹಸ್ಯವಾದಂತಹ ಭಗವಂತನ ರೂಪಗಳನ್ನು ಉಪಾಸನೆ ಮಾಡತಕ್ಕಂಥ ದುಂಬಿಗಳು. ಇದು ವಸುಗಳು ಆಯಿತು, ರುದ್ರರು ಆಯಿತು, ಆದಿತ್ಯರು ಆಯಿತು, ಮರುತ್ತುಗಳು ಆದರು. ಇನ್ನು ಯಾರು ಉಷ್ಯಾದೇಶರು ಅಂದ್ರೆ ಗುಹಾಸಂತ ಮಾದರೇಶ್ವರ ಮತ್ತು ರುಜುಗಳು ಬ್ರಹ್ಮ ಪದವಿ ಬರತಕ್ಕಂತಹ ರುಜುಗಳಿದ್ದಾರಲ್ಲ ಅವರಿಗೆ ಗುಹ್ಯಾದೇಶರು. ಅವರು ಅತ್ಯಂತ ರಹಸ್ಯವಾಗಿರ್ತಕ್ಕಂತಹ ಭಗವಂತನನ್ನ ಉಪದೇಶವನ್ನು ಮಾಡುವವರು ಉಪಾಸನೆ ಮಾಡುವರು. ಅದರಿಂದ ಗುಹ್ಯಾಯ ಆದೇಶ ಬ್ರಹ್ಮದೇವರ ನೇತೃತ್ವದಲ್ಲಿ ಸಮಸ್ತ ರುಜುಗಳು ವಾಯುದೇವರು ಈಗ ವಾಯುದೇವರು ಎರಡು ಉಪಾಸನೆ ಬಂತು. ಒಂದೇನು ಯಜುರ್ವೇದದ ಉಪಾಸನೆ ರುದ್ರನ ಹುಟ್ಟಿಲ್ಲ, ಮತ್ತೊಂದು ಸಮಸ್ತ ವೇದದ ಉಪಾಸನೆ ಹುಟ್ಟಿಲ್ಲ. ಇತಿಹಾಸ ಪುರಾಣ ನಾಲ್ಕು ಎಲ್ಲ ಉಷ್ಯಾಯಿ ವಾದೇಶ ರುಜುಗಳಾಗಿ ರುಜುಗಣದಲ್ಲಿ ಸೇರಿ ಸಮಸ್ತ ವೇದದ ಉಪಾಸಕರಾಗಿ ನಾರಾಯಣ ಮುಖದ ಉಪಾಸನೆ ರುದ್ರಗಣದ ಮಟ್ಟಿಗೆ ಸೇರಿಕೊಂಡು ಯಜುರ್ವೇದದ ಉಪಾಸ. ಇದರಲ್ಲಿ ಯಜುರ್ವೇದವು ಉಂಟು, ಎಲ್ಲ ಸಮಸ್ತ ವೇದ ಉಂಟು. ಉಷ್ಯಾ ಏವ ಆದೇಶ ಮತ್ತು